9298 ಇನ್ನೊಮ್ಮೆ 8277 9298 ಮತ್ತೆ ಮುಂದಿನ ಶುಕ್ರವಾರ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದುವರೆಗೂ ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಇದರಲ್ಲಿ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಭಾಗವಹಿಸಿದ್ದವರು ಸೂಕ್ಷ್ಮ ನೀರಾವರಿ ಯೋಜನೆಯ ವಿಷಯ ತಜ್ಞರಾದಂತಹ ಉಪ ಕೃಷಿ ನಿರ್ದೇಶಕರಾದಂತಹ ಡಾಕ್ಟರ್ ಯೋಗೇಶ್ ಜಿಎಚ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ, ರಾಜಲಕ್ಷ್ಮಿ ರಾಜೀವ್, ತಾಂತ್ರಿಕ ನೆರವು ತಿಪ್ಪೇಸ್ವಾಮಿ ಎಸ್ಎ ಹಾಗೂ ಗೋವಿಂದರಾಜು. ಹೆಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈಗ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 7:20, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಕೇಳುಗರೆ, ಜಿಎಸ್ಟಿ 2.0 ನಿಮಗೆ ಸಂತಸದ ಸುದ್ದಿ ತಂದಿದೆ. ಇದುವರೆಗೆ %12 ಜಿಎಸ್ಟಿ ತೆರಿಗೆ ಇನ್ನು ಕೆಲ ವಸ್ತುಗಳಿಗೆ 5% ಇರಲಿದೆ. ರೈತರ ಪಾಲಿಗೆ ಇದು ಅತ್ಯಂತ ಸಂತಸದ ಸುದ್ದಿ. ಮೀನಿನ ಎಣ್ಣೆ, ಸಂಸ್ಕರಿಸಿದ ಮಾಂಸ, ಸಂಸ್ಕರಿಸಲಾದ ಟೊಮೊಟೊ, ಅಣಬೆ, ಸೋಯಾ ಹಾಲಿನ ಪೇಯ, ಅನಾನಸ್, ಸೀಬೆ, ಮಾವು, ಕಿತ್ತಳೆ, ನಿಂಬೆ ಇವೆಲ್ಲವೂ ಸಹ ಇನ್ನು ಮುಂದೆ %5 ಜಿಎಸ್ಟಿ ವ್ಯಾಪ್ತಿಗೆ ಬರಲಿದೆ. September 22 ಜಾರಿಗೆ ಬರುವ ಜಿಎಸ್ಟಿ 2.0 ರೈತರ ಪಾಲಿಗೆ ವರದಾನ. ಸೌರ ಪಂಪ್ಸೆಟ್, ಸೋಲಾರ್ ವಿದ್ಯುತ್ ಘಟಕದ ಪರಿಕರಗಳಿಗೆ ಇನ್ನು ಕೇವಲ %5 ತೆರಿಗೆ ಸೀಮಿತವಾಗಲಿದೆ. ಜನಸಾಮಾನ್ಯರು ಬಳಸುವ ಹಾಲು, ಹಣ್ಣು, ತರಕಾರಿ, ಬ್ರೆಡ್, ಗೋಧಿ ಹಿಟ್ಟು, ಖಾದ್ಯ, ಸಿಹಿ ತಿನಿಸು, ಆಹಾರ ಪದಾರ್ಥಗಳು, ಧಾನ್ಯಗಳಿಗೆ ಇನ್ನು ಯಾವುದೇ ಜಿಎಸ್ಟಿ ತೆರಿಗೆ ಇರುವುದಿಲ್ಲ. ಇದಲ್ಲದೆ 33 ಜೀವರಕ್ಷಕ ಔಷಧಗಳು ತೆರಿಗೆ ಮುಕ್ತವಾಗಿರುತ್ತದೆ. ಜಿಎಸ್ಟಿ ನೋಂದಾಯಿತ ಸಲೂನ್, ಜಿಮ್, ಫಿಟ್ನೆಸ್, ಯೋಗ ಕೇಂದ್ರಗಳ ಸೇವೆಗೆ ಇನ್ನು ಮುಂದೆ 18 ಜಿಎಸ್ಟಿ ಬದಲಾಗಿ %5 ತೆರಿಗೆ ಸೀಮಿತವಾಗಿದೆ. ಕೇಂದ್ರ ಸರ್ಕಾರದ ಹೊಸ ಕ್ರಾಂತಿ ಜಿಎಸ್ಟಿ 2.0. ಇಂದಿನ ಜನಪದ ಸಂಗೀತದಲ್ಲಿ ಕೇಳಿ ಲಿಂಗಸಗೂರು ತಾಲೂಕಿನ ಹುಲಿಗೆಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು. ಲಿಂಗಸಗೂರು ತಾಲೂಕಿನ ಗುರುಗುಂಟ ಗ್ರಾಮದ ದೇಸಾಯಿ ದೊಡ್ಡಿಯ ವಿನಯ ಸ್ವಸಹಾಯ ಸಂಘದ ಶ್ರೀಮತಿ ಹುಲಿಗೆಮ್ಮ ಪಾರ್ವತಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಅಂಬರಗೊಂಡ ಕಾಶಿನ ಮಾರ ಕಾಶಿವ ಪೂಜೆ ಕೋಲೈ ಆಶಿನ ಮಾರ ಕಾಶಿವ ಪೂಜೆ ಕೋಲೈ ಆಶಿನ ಮಾರ ಕಾಶಿವ ಪೂಜೆ ಕೋಲ ಆಶಿನ ಮಾರ ಕಾಶಿವ ಪೂಜೆ ಕೋಲ ಕೊಂಡ ಗಲ್ಲಿನ ಮೇಲೆ ಕೊಂಡನ ತಾನೇ ಕುಂತ ಒಂದೊಂದ ಜಡೆಯ ಇಳೆ ಬಿಟ್ಟ ಕೋಲೈ ಒಂದೊಂದ ಜಡೆಯ ಇಳೆ ಬಿಟ್ಟ ಕೋಲೈ ಒಂದೊಂದ ಜಡೆಯ ಇಳೆ ಬಿಟ್ಟ ಕೋಲೈ ಒಂದೊಂದ ಜಡೆಯ ಇಳೆ ಬಿಟ್ಟ ಕೋಲ ಒಂದೊಂದ ಜಡೆಯ ಇಳೆ ಬಿಟ್ಟ ಅಂಬರಗೊಂಡ ಬನ್ನಿಯ ಮರಕ ಶಿವ ಪೂಜೆ ಕೋಲೈ ಬನ್ನಿಯ ಮರಕ ಶಿವ ಪೂಜೆ ಕೋಲೈ ಬನ್ನಿಯ ಮರಕ ಶಿವ ಪೂಜೆ ಕೋಲೈ ಮನೆಯ ಮರಕ ಶಿವ ಪೂಜೆ ಕೋಲ ಅಪ್ಪನ ಗುಡಿ ಮುಂದ ಕಪ್ಪ ಮರಿಯ ಒಂದ ಕಪ್ಪ ತುಂಬ್ಯಾರ ತರಿ ಪರಿ ಕೋಲೈ ಕಪ್ಪ ತುಂಬ್ಯಾರ ಪರಿ ಪರಿ ಕೋಲೈ ಕಪ್ಪ ತುಂಬ್ಯಾರ ಪರಿ ಪರಿ ಕೋಲೈ ಕಪ್ಪ ತುಂಬ್ಯಾರ ಪರೆ ಪರೆ ಕೋಲ ಕಪ್ಪವ ತುಂಬ್ಯಾರ ಪರೆ ಪರೆ ಅಂಬರಗೊಂಡ ಬಣ್ಣ ತುಂಬ್ಯಾರ ತರ ತರ ಕೋಲೈ ಸುಣ್ಣ ತುಂಬ್ಯಾರ ತರ ತರ ಕೋಲೈ ಬಣ್ಣ ತುಂಬ್ಯಾರ ತರ ತರ ಕೋಲೈ ಸುಣ್ಣ ತುಂಬ್ಯಾರ ಪರೆ ಪರೆ ಕೋಲ ಸೋನವ ತುಂಬ್ಯಾರ ತರ ತರ ಅಂಬರಗೊಂಡ ಬಣ್ಣ ತುಂಬ್ಯಾರ ದಿಮಿ ದಿಮಿ ಕೋಲೈ ಬಣ್ಣ ತುಂಬ್ಯಾರ ದಿಮಿ ದಿಮಿ ಕೋಲೈ ಬಣ್ಣ ತುಂಬ್ಯಾರ ದಿಮಿ ದಿಮಿ ಕೋಲೈ ಬಣ್ಣ ತುಂಬ್ಯಾರ ದಿಮಿ ದಿಮಿ ಕೋಲ ಬಣ್ಣವ ತುಂಬ್ಯಾರ ದಿಮಿ ದಿಮಿ ಅಂಬರಗೊಂಡ ಮುತ್ತ ತುಂಬ್ಯಾರ ಕಳಸಕ್ಕೆ ಕೋಲೈ ಮುತ್ತ ತುಂಬ್ಯಾರ ಕಳಸಕ್ಕೆ ಕೋಲೈ ಮುತ್ತ ತುಂಬ್ಯಾರ ಕಳಸಕ್ಕೆ ಕೋಲೈ ಮುತ್ತ ತುಂಬ್ಯಾರ ಕಳಸಕ್ಕೆ ಕೋಲೈ ಮೋತವ ತುಂಬ್ಯಾರ ಕಳಸಕ್ಕೆ ಅಂಬರಗೊಂಡ ಬುಡಗೋರ ಮ್ಯಾಳ ಬರಲಂದೇ ಕೋಲೈ ಬೋಪೋರ ಮ್ಯಾಳ ಬರಲಂದೇ ಕೋಲೈ ಬೋಪೋರ ಮ್ಯಾಳ ಬರಲಂದೇ ಕೋಲೈ ಬೋಪೋರ ಮ್ಯಾಳ ಬರಲಂದೇ ಕೋಲೈ ಬೋಪೋರ ಏ ಮ್ಯಾಳ ಬರಲಂದ ಅಂಬರಗೊಂಡ ಉಡಗುಂಡೆ ಕಳಸ ಬರಲಂದೇ ಕೋಲೈ ಗುಡಗೊಂಡೆ ಕಳಸ ಬರಲಂದೇ ಕೋಲೈ ಗುಡಗಂಟೆ ಕಳಸ ಬರಲಂದೇ ಕೋಲೈ ಗುಡಗಂಟೆ ಕಳಸ ಬರಲಂದೇ ಕೋಲೈ ಗಿಂಡಿ ತುಂಬ ಏವುವ ಬಂಡಿ ತುಂಬ ಏರಿ ಕೊಂದ ಬಂದರ ಗುಡಗೊಂಟೆ ದಾರಿಗೋಳೆ ಕೋಲೈ ಬಂದರ ಗುಡಗೊಂಟೆ ದಾರಿಗೋಳೆ ಕೋಲೈ ಬಂದರ ಗುಡಗೊಂಟೆ ದಾರಿಗೋಳೆ ಕೋಲೈ ಬಂದರ ಗುಡಗೊಂಟೆ ದಾರಿಗೋಳೆ ಕೋಲೈ ಬಂದರ ಗುಡಗೊಂಟೆ ದಾರಿಗೋಳ ಅಂಬರೇಶ ದರಿ ಬಂದ ತೇರ ಯಾಳ ಶಾರೆ ಕೋಲೈ ದರಿ ಬಂದ ತೇರ ಯಾಳ ಶಾರೆ ಕೋಲೈ ದರಿ ಬಂದ ತೇರ ಯಾಳ ಶಾನೆ ಕೋಲೈ ದರಿ ಬಂದ ತೇರ ಯಾಳ ಶಾನೆ ಕೋಲೈ ನಿಂಬೆಯನ್ನ ಸುಲದೇಟ ನಿಂಬೆಯನ್ನ ತಗದೇಟ ನಿಂಬೆಣ್ಣೆ ಮ್ಯಾಲ ತಾವು ಗರೇಟ ಕೋಲನ್ನ ಕೋಲೆ ನಿಂಬೆಣ್ಣೆ ಮ್ಯಾಲ ತಾವು ಗರೇಟ ಕೋಲನ್ನ ಕೋಲೆ ನಿಂಬೆಣ್ಣೆ ಮ್ಯಾಲ ತಾವು ಗರೇಟ ಕೋಲನ್ನ ಕೋಲೆ ನಿಂಬೆಣ್ಣೆ ಮ್ಯಾಲ ತಾವು ಗರೇಟ ಕೋಲನ್ನ ಕೋಲೆ ಅಂಬರೇಶ ರಂಬೆ ರಮ್ಯಾಲ ತಾನೆ ದರೇಟ ಕೋಲೆ ಕೋಲೆ ರಂಬೆ